ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ, ಅಗ್ನಿಶಾಮಕ ಸೇವಾ ದಿನಾಚರಣೆ ಸಪ್ತಾಹದ ಅಂಗವಾಗಿ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಸುನೀಲ್ ಕುಮಾರ್ ಅವರೊಡನೆ ಸಂದರ್ಶನ. ಆತ್ಮೀಯ ಕೇಳುವರೇ, ಬೆಂಕಿ ಆಕಸ್ಮಿಕಗಳು ಎನ್ನುವಂತಹದ್ದು ಹೇಳಿ ಕೇಳಿ ಬರುವಂತಹದ್ದಲ್ಲ, ಯಾವಾಗಲೂ ಯಾವ ಸಂದರ್ಭದಲ್ಲಿಯೂ ಕೂಡ ಬರಬಹುದು. ಒಂದು ಸಾರಿ ಈ ಬೆಂಕಿ ಅನಾಹುತಗಳು ಆದ ನಂತರ ಏನು ಮಾಡಬೇಕು ಅಂತ ಯೋಚನೆ ಮಾಡುವುದರ ಬದಲಿಗೆ ಬೆಂಕಿ ಆಕಸ್ಮಿಕಗಳು ಆಗದ ಹಾಗೆ ನೋಡಿಕೊಳ್ಬೇಕು ಅನ್ನುವಂಥದ್ದು ನಮ್ಮ ಜವಾಬ್ದಾರಿ ಕೂಡ ಆಗಬೇಕು. ಈ ಒಂದು ಹಿನ್ನೆಲೆಯಲ್ಲಿ ಅಗ್ನಿಶಾಮಕ ಸೇವಾ ದಿನ ಸಪ್ತಾಹವನ್ನು ಪ್ರತಿ ವರ್ಷವೂ ಕೂಡ ಆಚರಣೆ ಮಾಡಿಕೊಂಡು ಬರಲಾಗ್ತಾ ಇದೆ. ಈ ವರ್ಷವೂ ಕೂಡ ಏಪ್ರಿಲ್ 14-20 ಈ ಸಪ್ತಾಹವನ್ನು ಆಚರಿಸಲಾಗ್ತಾ ಇದೆ. ಇವತ್ತು ನಮ್ಮ ಜೊತೆಗೆ ಉತ್ತರ ಕನ್ನಡ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ, ವಿಶೇಷವಾಗಿ ಕಾರವಾರದಲ್ಲಿ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿಯಾಗಿರುವಂತಹ ಸುನೀಲ್ ಕುಮಾರ್ ಅವರಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಅಗ್ನಿಶಾಮಕ ಸೇವಾ ದಿನಾಚರಣೆ ಸಪ್ತಾಹ ಅಂತ ಪ್ರತಿ ವರ್ಷವೂ ಕೂಡ ಆಚರಣೆ ಮಾಡಲಾಗ್ತಾ ಇದೆ, ಇದರ ಒಂದು ಹಿನ್ನೆಲೆ ಏನು, ಮಹತ್ವ ಏನು? ಪ್ರತಿ ವರ್ಷ ನಾವು ಅಗ್ನಿಶಾಮಕ ಸೇವಾ ಸಪ್ತಾಹ ಅಂತ ಏಪ್ರಿಲ್ ತಿಂಗಳ 14-24 20-ನೇ ತಾರೀಕುವರೆಗೆ ಮಾಡ್ತೀವಿ. ಈ ಅಗ್ನಿಶಾಮಕ ಸೇವಾ ಸಪ್ತಾಹ ಆಚರಿಸಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಒಂದು ಇನ್ಸಿಡೆಂಟ್ ಆಗಿತ್ತು, ಫೈರ್ ಇನ್ಸಿಡೆಂಟ್, ದೊಡ್ಡ ಒಂದು ಇನ್ಸಿಡೆಂಟ್ ಆಗಿತ್ತು. ಅದು 1944 ಏಪ್ರಿಲ್ 14 ಮುಂಬೈ ಬಂದರಿನಲ್ಲಿ ಮದ್ದುಗುಂಡುಗಳು ಅಂದರೆ ಎಕ್ಸ್ಪ್ಲೋಸಿವ್ಗಳನ್ನು ಸಾಗಾಟ ಮಾಡ್ತಿದ್ದ ಒಂದು ಶಿಪ್, ಪೋರ್ಟ್ ಸ್ಟ್ರಿಕಾನ್ ಅಂತ ಹೇಳುವಂತಹ ಶಿಪ್, ಒಂದು ಅಗ್ನಿ ಅನಾಹುತಕ್ಕೊಳಗಾಗಿ ಆ ಒಂದು ಬೆಂಕಿಯನ್ನು ಆರಿಸಲಿಕ್ಕೆ ಮುಂದಾದಂತಹ ಮುಂಬೈ ಫೈರ್ ಬ್ರಿಗೇಡ್ನ ಅಧಿಕಾರಿ ಸಿಬ್ಬಂದಿಯವರು ಕಾರ್ಯನಿರತರಾದಾಗ ಹಡಗು ಸ್ಫೋಟಗೊಂಡು ಸುಮಾರು 66 ಅಧಿಕಾರಿ ಮತ್ತು ಸಿಬ್ಬಂದಿಗಳು ಮರಣ ಹೊಂದಿದ್ರು. ಈ ಹುತಾತ್ಮರ ನೆನಪಿಗಾಗಿ ಹುತಾತ್ಮರ ದಿನಾಚರಣೆಯನ್ನು ಅರ್ಥಪೂರ್ಣಗೊಳಿಸಲು ಏಪ್ರಿಲ್ 14-20 ಅಗ್ನಿಶಾಮಕ ಸೇವಾ ಸಪ್ತಾಹವನ್ನು ದೇಶದಾದ್ಯಂತ ಆಚರಿಸಲಾಗುತ್ತದೆ. ಅದರಲ್ಲಿ ನಮ್ಮ ಸೇವಾ ಸಪ್ತಾಹದ ಮೊದಲಿನ ದಿವಸ ಈ ಒಂದು ಏನು ಫೈರ್ ಇನ್ಸಿಡೆಂಟ್ಗಳಲ್ಲಿ ಫೈರ್ ಫೈಟಿಂಗ್ ಮಾಡುವಾಗ ನಮ್ಮ ಅಧಿಕಾರಿಗಳಾಗಿರ್ಬೋದು, ಸಿಬ್ಬಂದಿಗಳಾಗಿರ್ಬೋದು, ಅವರು ಕರ್ತವ್ಯ ನಿರತರಾಗಿದ್ದಾಗ ಅವರ ಒಂದು ಸ್ಮರಣಾರ್ಥ ಹುತಾತ್ಮನ ದಿನಾಚರಣೆಯನ್ನು ಏಪ್ರಿಲ್ 14 ಆಚರಿಸಲಾಗ್ತಾ ಇದೆ. ಹೀಗೆ ಈ ವಾರ ಪೂರ್ತಿ ಏನು ಅಂತ ಹೇಳಿದ್ರೆ, ಇಂಥ ಒಂದು ಅಗ್ನಿ ದುರಂತಗಳು ಆಗದೇ ಇರುವಂತಹ ಒಂದು, ಎಲ್ಲದಕ್ಕಿಂತ ಮುಂಚಿತವಾಗಿ ಅಗ್ನಿ ಅನಾಹುತವನ್ನು ನಾವು ತಡೆಗಟ್ಟುವುದು ಮುಖ್ಯ, ಪ್ರಿವೆನ್ಷನ್ ಬಾರಿ ಮುಖ್ಯ. ಹಾಗಾಗಿ ಈ ಒಂದು ಅವಧಿಯಲ್ಲಿ ಏಪ್ರಿಲ್ 14 ಹುತಾತ್ಮರ ದಿನಾಚರಣೆ ನಡೆಸಿದ ನಂತರ ಬಾಕಿ ಉಳಿದ ದಿವಸದಲ್ಲಿ ನಾವು ಅವೇರ್ನೆಸ್ ಪ್ರೋಗ್ರಾಂ ಅಂದರೆ ಅಗ್ನಿ ನಿವಾರಣೆ ಬಗ್ಗೆ ಏನೆಲ್ಲ ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನು ನಾವು ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ವಿವಿಧ ಸಂಘ ಸಂಸ್ಥೆಗಳಿರ್ಬೋದು, ಕೈಗಾರಿಕಾ ಕೇಂದ್ರಗಳಿರ್ಬೋದು, ವಿದ್ಯಾಸಂಸ್ಥೆಗಳಿರ್ಬೋದು, ಮಾಲ್ಗಳು, ಪಬ್ಲಿಕ್ ಪ್ಲೇಸಸ್, ಪಬ್ಲಿಕ್ ಗ್ಯಾದರಿಂಗ್ ಇರುವಂಥ ಜಾಗದಲ್ಲಿ, ಆಸ್ಪತ್ರೆಗಳು, ಹೈರೈಸ್ ಬಿಲ್ಡಿಂಗ್ನಲ್ಲಿ, ಇಂಡಸ್ಟ್ರಿಗಳಲ್ಲಿ, ಇಂಥ ಸ್ಥಳಗಳಲ್ಲಿ ನಾವು ಉಪನ್ಯಾಸ ಮತ್ತು ಪ್ರಾತ್ಯಕ್ಷಿತೆ ಮತ್ತು ಅಣುಕು ಪ್ರದರ್ಶನ ಆಯೋಜಿಸಿ ಸಾರ್ವಜನಿಕರಲ್ಲಿ ಅಗ್ನಿ ಸುರಕ್ಷತೆ ಬಗ್ಗೆ ತಿಳುವಳಿಕೆಯನ್ನು ಕೊಡ್ತಾ ಇದ್ದೀವಿ. ಈಗ ಪ್ರತಿ ವರ್ಷವೂ ಕೂಡ ಈ ಅಗ್ನಿಶಾಮಕ ಸಪ್ತಾಹದ ಸಂದರ್ಭದಲ್ಲಿ ಒಂದು ಘೋಷವಾಕ್ಯವನ್ನು ನೀಡಲಾಗ್ತದೆ. ಈ ವರ್ಷದ ಒಂದು ಘೋಷವಾಕ್ಯ ಯಾವುದು? 2025 ಅಗ್ನಿಶಾಮಕ ಸೇವಾ ಸಪ್ತಾಹದ ಘೋಷವಾಕ್ಯ, ಅಗ್ನಿ ಸುರಕ್ಷಿತ ಭಾರತವನ್ನು ಹುಟ್ಟುಹಾಕಲು ಒಂದಾಗೋಣ. ಅದು ಕನ್ನಡದಲ್ಲಿ ಅಂತ ಆದರೆ ಇಂಗ್ಲಿಷ್ನಲ್ಲಿ ಯುನೈಟ್ ಟು ಇಗ್ನೈಟ್ ಎ ಫೈರ್ ಸೇಫ್ ಇಂಡಿಯಾ ಅನ್ನೋದು 2025 ಅಗ್ನಿಶಾಮಕ ಸೇವಾ ಸಪ್ತಾಹದ ಒಂದು ಘೋಷವಾಕ್ಯ ಆಗಿರುತ್ತದೆ. ಸಾಮಾನ್ಯವಾಗಿ ಅಗ್ನಿಶಾಮಕ ದಳ ಅಥವಾ ಒಂದು ಆ ಸೇವಾ ಸಂಸ್ಥೆ ಪ್ರತಿ ಜಿಲ್ಲೆಯಲ್ಲೂ ಪ್ರತಿ ತಾಲೂಕು ಮಟ್ಟದಲ್ಲಿಯೂ ಕೂಡ ಇರುತ್ತದೆ. ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೇಗಿದೆ ಪರಿಸ್ಥಿತಿ? ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು 12 ತಾಲೂಕುಗಳಿವೆ. ಅವುಗಳಲ್ಲಿ ನಮ್ಮ 11 ತಾಲೂಕುಗಳಲ್ಲಿ ಈಗಾಗಲೇ ಅಗ್ನಿಶಾಮಕ ಠಾಣೆಗಳು ಕಾರ್ಯನಿರ್ವಹಿಸ್ತಾ ಇದೆ. ಒಂದು ತಾಲೂಕು ಅಂದರೆ ದಾಂಡೇಲಿ ತಾಲೂಕು ಹೊಸದಾಗಿ ತಾಲೂಕು ಸೃಜನೆ ಆಗಿರೋದ್ರಿಂದ ಈಗ ನಮ್ಮ ಒಂದು ಅಗ್ನಿಶಾಮಕ ಠಾಣೆಯ ಕಟ್ಟಡ ನಿರ್ಮಾಣ ಹಂತದಲ್ಲಿದೆ. ಶೀಘ್ರದಲ್ಲೇ ಅದು ಮುಕ್ತಾಯ ಆದ ನಂತರ ಅಲ್ಲಿಯೂ ಒಂದು ಅಗ್ನಿಶಾಮಕ ಠಾಣೆ ಕಾರ್ಯಾರಂಭ ಮಾಡುತ್ತದೆ. ಸಾಮಾನ್ಯವಾಗಿ ಅಗ್ನಿಶಾಮಕ ಒಂದು ಸಂಸ್ಥೆ ಅಥವಾ ಇಲಾಖೆ ಅಂತ ಅಂದ ತಕ್ಷಣ ಅಗ್ನಿಗೆ ಅಥವಾ ಬೆಂಕಿಗೆ ಸಂಬಂಧಪಟ್ಟದ್ದು ಜನರು ತಿಳ್ಕೊಳ್ತಾರೆ. ಇದಲ್ಲದೆ ಬೇರೆ ಬೇರೆ ಕಾರ್ಯಕ್ಷೇತ್ರಗಳು ಯಾವ್ಯಾವು ನೀವು ಮಾಡುವಂತಹದ್ದು? ಅಗ್ನಿಶಾಮಕ ಇಲಾಖೆ ತಾವು ಹೇಳಿದಾಗೆ ಪ್ರತಿಯೊಂದು ಎಲ್ಲ ಜನಸಾಮಾನ್ಯರಿಗೆ ತಿಳಿದ ವಿಷಯ ಅಗ್ನಿಶಮನ ಕಾರ್ಯ ಮಾತ್ರ ಅನ್ನೋದು ತಿಳಿದಿದೆ. ಆದರೆ ಈಗ ಒಂದು ಅಗ್ನಿಶಾಮಕ ನಮ್ಮ ಕರ್ನಾಟಕ ಅಗ್ನಿಶಾಮಕ ಮತ್ತು ತುರ್ತು ಸೇವಾ ಇಲಾಖೆ ಅಂದ್ರೆ ಪ್ರತಿಯೊಂದು ಯಾವುದೇ ಒಂದು ಅಗ್ನಿ ದುರಂತ ಅಲ್ಲದೇನೆ ಸಾಕಷ್ಟು ರಕ್ಷಣಾ ಕಾರ್ಯಗಳಲ್ಲಿ ನಮ್ಮ ಒಂದು ಇಲಾಖೆ ತೊಡಗಿಸಿಕೊಳ್ತಾ ಇದೆ. ಅದರಲ್ಲಿ ನಿಮ್ಗೆ ಗೊತ್ತಿರಬಹುದು, ನಿಮಗೆ ಲ್ಯಾಂಡ್ ಸ್ಲೈಡ್ ಆಗಿರ್ಬೋದು, ಫ್ಲಡ್ ಆಗಿರ್ಬೋದು, ಡ್ರೌನಿಂಗ್ ಕೇಸಸ್ ಆಗಿರ್ಬೋದು, ಆಕ್ಸಿಡೆಂಟ್ಗಳು ಆಗಿರ್ಬೋದು, ಇಂಡಸ್ಟ್ರಿಯಲ್ ಆಕ್ಸಿಡೆಂಟ್ ಲೀಕೇಜ್, ಕೆಮಿಕಲ್ ಲೀಕೇಜ್ಗಳು, ಇನ್ನೂ ಅನೇಕ, ಈವನ್ ಖಾಲಿ ಮಾನವ ಪ್ರಾಣಹಾನಿ ಅಲ್ಲದೇನೆ ಪ್ರಾಣಿಗಳ ಪ್ರಾಣಹಾನಿಯಲ್ಲೂ ನಮ್ಮ ಒಂದು ಸಹಾಯವನ್ನು ಪಡೀತಾ ಇದ್ದಾರೆ. ನಾವು ಅದಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ನಾವು ಸಹಾಯ ಮಾಡಲಿಕ್ಕೆ ಪ್ರತಿಯೊಂದು ಕರೆಗಳಿಗೂ ಸ್ಪಂದಿಸ್ತಾ ಇದ್ದೇವೆ. ಈಗ ಭೂಮಿ ಅಥವಾ ನೆಲದ ಮಟ್ಟದಲ್ಲಿ ಆಗುವಂತಹ ಒಂದು ಅಗ್ನಿ ಅನಾಹುತಗಳನ್ನು ಹೇಗೋ ನಿರ್ವಹಣೆ ಮಾಡಬಹುದು? ಸಮುದ್ರದ ಆಳ ಸಮುದ್ರ ಅಂತ ಹೇಳ್ತೀವಿ ಅಥವಾ ಡೀಪ್ ಸಿ ಅಂತ ಹೇಳುವಂತಹದ್ದು, ಅದ್ರ ಒಳಗಡೆ ಇಂತಹ ಒಂದು ಬೋಟ್ಗಳು ಮಗಚಿ ಬೀಳುವಂತಹದ್ದಾಗಬಹುದು ಅಥವಾ ಅಲ್ಲಿ ಡೀಸೆಲ್ ತಗೊಂಡೋಗಿರ್ತಾರೆ ಅಥವಾ ಅದರಲ್ಲಿ ಏನಾದರೂ ಬೆಂಕಿ ಆಕಸ್ಮಿಕಗಳಾಗುವಂತಹದ್ದಿರಬಹುದು, ಆ ಸಂದರ್ಭದಲ್ಲಿ ನಿರ್ವಹಣೆ ಮಾಡುವುದೆಲ್ಲ ಹೇಗೆ? ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಸೇವಾ ಇಲಾಖೆಯಲ್ಲಿ ಆಫ್ ಶೋರ್ ನಲ್ಲಿ ನಮಗೆ ಮಾಡುವಂತ ಒಂದು ವ್ಯವಸ್ಥೆ ಇಲ್ಲ. ನಮ್ಮಲ್ಲಿ ನಾವು ಅಷ್ಟು ಸೊಫಿಸ್ಟಿಕೇಟೆಡ್ ಅಲ್ಲ. ಈ ಒಂದು ಕಾರ್ಯಾಚರಣೆ ಮಾತ್ರ ನಮ್ಮ ಒಂದು ಪರ್ವಿವಿನಲ್ಲಿ ಬರುವುದಿಲ್ಲ. ಕೋಸ್ಟ್ ಗಾರ್ಡ್, ನೇವಿ ಅಂತ ಇಲಾಖೆಯನ್ನೇ ಬಳಸಿಕೊಳ್ಳುವಂತದ್ದು. ಮತ್ತೆ ಅದು ಅಂತ ಸಂದರ್ಭಗಳು ಬಂದಾಗ ದೊಡ್ಡ ಪ್ರಮಾಣದಲ್ಲೇ ಬೆಂಕಿಗಳಾಗಿರ್ತವೆ. ನಮ್ಮ ಒಂದು ಅಗ್ನಿಶಾಮಕ ವಾಹನದಲ್ಲಿ ಸಾಧ್ಯನೂ ಇಲ್ಲ. ಇಂಥ ಕಾರ್ಯಗಳನ್ನು ಕೋಸ್ಟ್ ಗಾರ್ಡ್ ಮತ್ತು ಕರಾವಳಿ ಕಾವಲು ಪಡೆಯವರು ಸ್ವಲ್ಪ ಸ್ಪಂದಿಸ್ತಾರೆ. ಮೇಜರ್ ಆಗಿ ಕೋಸ್ಟ್ ಗಾರ್ಡ್ ಮತ್ತು ನೇವಲ್ ನವರು ಈ ಒಂದು ದುರಂತಗಳನ್ನು ಹ್ಯಾಂಡಲ್ ಮಾಡ್ತಾರೆ. ಈಗ ಬೇರೆ ಬೇರೆ ಸಂದರ್ಭಗಳನ್ನು ನಾವು ಯೋಚನೆ ಮಾಡುವ, ಒಂದು ಮನೆಯ ಒಂದು ಸಂದರ್ಭದಲ್ಲಿ ಈ ಅಗ್ನಿ ಆಕಸ್ಮಿಕಗಳು ಯಾವ್ಯಾವ ಕಾರಣಕ್ಕೆಲ್ಲ ಆಗಬಹುದು ಮತ್ತು ಅಗ್ನಿ ಆಕಸ್ಮಿಕಗಳು ಆಗದ ಹಾಗೆ ನೋಡ್ಕೊಳ್ಬೇಕಿದ್ರೆ ಏನು ಮಾಡಬೇಕು ಅಂತ? ಮನೆಗಳಲ್ಲಿ ಆಗುವಂತಹ ಅಗ್ನಿ ಆಕಸ್ಮಿಕಗಳು ಸಾಮಾನ್ಯವಾಗಿ ಆಗುವುದು ಇಲೆಕ್ಟ್ರಿಕಲ್ ಶಾರ್ಟ್ ಸರ್ಕ್ಯೂಟ್ ಅನ್ನೋದು ಒಂದು ಇದೆ. ಹಾಗಂತ ಹೇಳಿಕೊಂಡು ಇಲೆಕ್ಟ್ರಿಕಲ್ ಶಾರ್ಟ್ ಸರ್ಕ್ಯೂಟ್ ಆಗೋದಕ್ಕೆ ಕಾರಣವೇ ನಾವಾಗಿರ್ತೀವಿ. ಅದನ್ನು ಸರಿಯಾದ ಒಂದು ವ್ಯವಸ್ಥಿತ ರೀತಿಯಲ್ಲಿ ನಾವು ಉಪಯೋಗಿಸಿದಾಗ ಮಾತ್ರ ಇಂಥ ಆಕ್ಸಿಡೆಂಟ್ ಆಗದೇ ಇರ್ಬೋದು. ಫಾರ್ ಎಕ್ಸಾಂಪಲ್, ಎಲೆಕ್ಟ್ರಿಕಲ್ ಅಂತ ಹೇಳಿದಾಗ ನಾವು ವೈರಿಂಗ್ ಒಂದ್ಸಾರಿ ವೈರಿಂಗ್ ಮಾಡಿದ್ದು ಅಂತ ಆದ್ರೆ ವರ್ಷಾನುಗಟ್ಟಲೆ ಬರಲಿಕ್ಕೆ ಸಾಧ್ಯ ಇಲ್ಲ, ಅದು ಎಲ್ಲೋ ಒಂದು ಕಡೆ ತೊಂದರೆಗಳು ಆಗಿರ್ಬೋದು. ಅದನ್ನು ರೆಕ್ಟಿಫೈ ಮಾಡಲಿಕ್ಕೆ ಅಲ್ಲಿಂದಲ್ಲಿಗೆ ನಾವು ಒಂದು ಟೇಪ್ ಹಾಕಿ ಅದನ್ನು ಟೆಂಪರರಿ ಆಗಿ ಮಾಡುವಂಥದ್ದು, ಅದು ಇನ್ನೂ ಒಂದು ದುರಂತಕ್ಕೆ ಕಾರಣ ಆಗಿಯೇ ಇರ್ತದೆ. ಡ್ಯಾಮೇಜ್ ಆಗಿದೆ ಆ ಒಂದು ಭಾಗವನ್ನು ರಿಪ್ಲೇಸ್ ಮಾಡುವುದು ಅಥವಾ ಅದನ್ನು ಬದಲಾಯಿಸುವುದು ಸೂಕ್ತವಿನ, ಅದನ್ನು ತಾತ್ಕಾಲಿಕವಾಗಿ ನಾವು ಮಾಡಿದೆ ಅಂತ ಆದರೆ ಅದು ಮುಂದೊಂದು ದಿವಸ ಇನ್ನೂ ಒಂದು ದೊಡ್ಡ ಅನಾಹುತಕ್ಕೆ ಕಾರಣ ಆಗಿರ್ತದೆ. ಅದೇ ರೀತಿ ಇಲೆಕ್ಟ್ರಿಕಲ್ ಇನ್ನೂ ಮುಂದಕ್ಕೆ ಹೋದಾಗ ನೀವು ಉಪಯೋಗಿಸ ಆ ವಸ್ತುಗಳನ್ನು ಯಾವುದೇ ಒಂದು ಇಕ್ವಿಪ್ಮೆಂಟ್ ಇಲೆಕ್ಟ್ರಿಕಲ್ ಅದು ಯಾವ ರೀತಿ ಇಕ್ವಿಪ್ಮೆಂಟ್ ಯೂಸ್ ಮಾಡಬೇಕು ಅದೇ ರೀತಿಯಲ್ಲಿ ಯೂಸ್ ಮಾಡಬೇಕು. ಐರನ್ ಬಾಕ್ಸ್ ಫಾರ್ ಎಕ್ಸಾಂಪಲ್ ಮಾಡ್ತಾ ಇರ್ತೀವಿ, ಇಟ್ಟು ಅಡಿಗೆ ಮನೆಯಲ್ಲಿ ಒಂದು ಕೆಲಸ ಇಟ್ಕೊಂಡು ಬೇರೆ ಯಾವುದೋ ಕೆಲಸ ಇಟ್ಕೊಂಡು ಇಲ್ಲಿ ಬಂದಾಗ ಅಗ್ನಿ ಸ್ಪರ್ಶ ಬೇರೆ ಒಂದಕ್ಕೆ ಆಗಿ ಜಾಸ್ತಿ ಪ್ರಮಾಣದಲ್ಲಿ ಹೀಟ್ ಉತ್ಪತ್ತಿಯಾಗಿ ಅಲ್ಲಿ ಕಂಬಸ್ಟಿಬಲ್ ಮೆಟೀರಿಯಲ್ ಇದ್ದಾಗ ಅದರಿಂದ ದೊಡ್ಡ ಅನಾಹುತಗಳಾಗುವಂಥದ್ದು. ಹಾಗೆ ಪ್ರತಿಯೊಂದು ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿದ್ದೇವೆ ಅಂತ ಆದರೆ ಯಾವುದೇ ಅನಾಹುತ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಮೇಜರ್ ಆಗ್ತಾ ಇರೋದು ಪ್ರತಿಯೊಂದು ಸಂದರ್ಭದಲ್ಲಿ ನಮ್ಮ ಒಂದು ನೆಗ್ಲಿಜೆನ್ಸ್ ಆಗಿದೆ. ಆದ್ದರಿಂದ ಆ ಒಂದು ಎಲೆಕ್ಟ್ರಿಕಲ್ ಗ್ಯಾಜೆಟ್ಗಳನ್ನು ಸರಿಯಾದ ರೂಪದಲ್ಲಿ ಬಳಸಿ ಮತ್ತೆ ಓವರ್ಲೋಡ್ ಮಾಡುವಂಥದ್ದು, ಒಂದು ಪಿನ್ ಪಾಯಿಂಟ್ಗೆ ಒಂದು 4-5 ಕನೆಕ್ಷನ್ ತಗೊಂಡು ಅದನ್ನು ಜಾಸ್ತಿ ಎಲೆಕ್ಟ್ರಿಸಿಟಿ ಸಪ್ಲೈ ಜಾಸ್ತಿ ಆಗುವುದು ಇಂಥದ್ದೆಲ್ಲ ಕಾರಣದಿಂದ ಆಗ್ತದೆ. ಹಾಗಾಗಿ ಇಂಥದ್ದೆಲ್ಲ ಮಾಡದೆ ಅಲ್ಲಿ ಎಷ್ಟು ಅದರಲ್ಲಿ ಕೆಪಾಸಿಟಿ ಇದೆ, ಒಂದು ಕನೆಕ್ಷನ್ ಅಥವಾ 2 ಕನೆಕ್ಷನ್ ಯಾವ ರೀತಿ ಇದೆ ಅದಕ್ಕೆ ತಕ್ಕನಾಗಿ ಯೂಸ್ ಮಾಡಬೇಕು. ಅಡಾಪ್ಟರ್ಗಳು ಹಾಕಿ ಎಕ್ಸ್ಟ್ರಾ ಎಕ್ಸ್ಟ್ರಾ ಎಕ್ಸ್ಟ್ರಾ ಎಲ್ಲ ತಗೊಂಡು ಮಾಡುವಂಥದ್ದೆಲ್ಲ ಮಾಡಬಾರ್ದು. ಇದು ಎಲೆಕ್ಟ್ರಿಕಲ್ ಗ್ಯಾಜೆಟ್ಗಳನ್ನು ನಾವು ಉಪಯೋಗಿಸುವುದು ಅಂತ ಆದರೆ LPG LPGಯಲ್ಲೂ ಅಷ್ಟೇ. ನಾವು ಎಷ್ಟು ನಮಗೆ ಅಡುಗೆಗೆ ಉಪಯುಕ್ತಕಾರಿ, ಈಗ ಇದು ಕಟ್ಟಿಗೆ ಯೂಸ್ ಮಾಡಿ ಅಡುಗೆ ಮಾಡುವಂಥದ್ದು ಎಲ್ಲ ಕಡಿಮೆ ಆಗಿ ಆಲ್ಮೋಸ್ಟ್ ಎಲ್ಲರೂ ಗ್ಯಾಸಿಗೆ ಹೋಗಿದ್ದಾರೆ, LPG ಗ್ಯಾಸ್. ಆದರೆ ಗ್ಯಾಸನ್ನು ಹಿತಮಿತವಾಗಿ ಬಳಸಬೇಕು. ಅದರಲ್ಲೂ ಅಷ್ಟೇ, ಪ್ರತಿಯೊಂದು ರೆಗ್ಯುಲೇಟರ್ನಿಂದ ಹಿಡಿದು ಸಿಲಿಂಡ್ರಿಂದ ಕನೆಕ್ಷನು, ಪೈಪ್ಗಳದ್ದು, ಅದು ಟ್ಯೂಬ್ಗಳು, ಅದರ ಮೇಂಟೆನೆನ್ಸ್, ಯಾವುದೇ ನಾವು ಅಡಿಗೆ ಮಾಡಿ ಆದಮೇಲೆ ಸಿಲಿಂಡರ್ನಲ್ಲಿ ಅದನ್ನು ಆಫ್ ಮಾಡಬೇಕು. ಮೇನ್ ವಾಲ್ವನ್ನು ಆಫ್ ಮಾಡಲೇಬೇಕು ಯಾವಾಗಲೂ. ಯಾವುದೇ ರೀತಿಯಲ್ಲಿ ಒಂದು ಮೇನ್ ವಾಲ್ವ್ ಆನ್ ಇದ್ದಾಗ ಯಾವುದೇ ಒಂದು ಜಾಗದಲ್ಲಿ ಲೀಕೇಜ್ ಇದೆ ಅಂತ ಆದರೆ ಸೀದಾ ಅದು ಟ್ಯೂಬ್ನಲ್ಲಿ ಆಗಿರ್ಬೋದು, ಮತ್ತೆ ಟ್ಯೂಬ್ನಿಂದ ಹೊರಗಡೆ ಬರ್ನಲ್ಲಿ ಸ್ವಲ್ಪ ಬರ್ನಲ್ಲಿ ಓಪನ್ ಇದ್ರೂ ಲೀಕೇಜ್ ಇದರಲ್ಲಿ ಕಂಟಿನ್ಯೂ ಆಗ್ತಾ ಇರ್ತದೆ. ಸೊ ಅಡಿಗೆ ಆದ ತಕ್ಷಣ ಮೇನ್ ವಾಲ್ವ್ ಅನ್ನು ಮುಖ್ಯವಾಗಿ ಆಫ್ ಮಾಡಿ, ಆಮೇಲೆ ಡಿಸ್ಚಾರ್ಜ್ ಟ್ಯೂಬ್ ಅದು ಸಿಲಿಂಡರ್ನಿಂದ ಒಲೆ ಸ್ಟೌವ್ಗೆ ಬರುವಂತಹ ಒಂದು ಕನೆಕ್ಷನ್ ಡಿಸ್ಚಾರ್ಜ್ ಟ್ಯೂಬ್ ಅನ್ನು ಅದರ ಎಷ್ಟು ಅವಧಿ ಇದೆ ಅದನ್ನು ಒಂದೊಂದು ಕೆಲವೊಂದು ಒಂದು ವರ್ಷ ಇರಬಹುದು ಅಥವಾ ಎರಡು ವರ್ಷವೇ ಇರಬೇಕು, ಚೆನ್ನಾಗಿದ್ರೂ ಸಮೇತ ಆ ಒಂದು ಟೈಮ್ನಲ್ಲಿ ಅದರ ಅವಧಿ ಪೂರ್ಣಗೊಂಡ ತಕ್ಷಣ ಅದನ್ನು ಡಿಸ್ಚಾರ್ಜ್ ಟ್ಯೂಬ್ಗಳನ್ನು ರಿಪ್ಲೇಸ್ ಬದಲಾಯಿಸಬೇಕು. ಆಮೇಲೆ ಇದರಲ್ಲೂ ಅಷ್ಟೆ, ಕೆಲವೊಂದು ನಾವು ಸ್ಟೌಗಳಲ್ಲಿ ಓವರ್ ಫ್ಲೋ ಆಗಿ ಉಕ್ಕಿ ಬಂದು ಹೊರಗಡೆ ಬಂದು ಎಲ್ಲ ಹಾಲಾಗಿರ್ಬೋದು ಸಾಂಬಾರ್ ಆಗಿರ್ಬೋದು ಬರ್ನಲ್ನಲ್ಲಿ ಬ್ಲಾಕ್ ಆಗಿ ಅದನ್ನು ಆಗಿಂದಾಗೆ ಒಂದು ಮೇಂಟೆನೆನ್ಸ್ ಮಾಡೋದು, ಅದನ್ನು ಸ್ವಚ್ಛಗೊಳಿಸ್ತಾ ಇರುವಂಥದ್ದು, ಇದೆಲ್ಲ ಭಾರಿ ಮುಖ್ಯ. ನಮಗೆ ನೋಡುವಾಗ ಹೇಗಾಗ್ತದೆ ಅಂತ ಹೇಳಿದರೆ ಉರಿತಾ ಇದೆ ಉರಿಸ್ತಾ ಇದ್ದೀವಿ ಅಷ್ಟೇ, ಅದರದ್ದು ಏನು ಮೇಂಟೆನೆನ್ಸ್ ಇದೆ ಅದರದ್ದು ಶುಚಿತ್ವವನ್ನು ಕಾಪಾಡಿಕೊಂಡು ಮಾಡುವಂಥದ್ದು. ಈಗ ಇನ್ನೊಂದು ಹೆಚ್ಚಿನ ಸಂದರ್ಭದಲ್ಲಿ ಅದರಲ್ಲೂ ಅಷ್ಟೇ, ಒಲೆ ಮೇಲೆ ಏನೋ ಇಡ್ತಾರೆ, ಬೇರೆ ಒಂದು ಕೆಲಸಕ್ಕೆ ಹೋಗಿರ್ತಾರೆ, ಈ ಕಡೆ ಒಲೆಯಲ್ಲಿ ಉಕ್ಕಿ ಬಂದು ಉಕ್ಕಿ ಬಂದಂತೂ ಎಲ್ಲಿಗೆ ಬೀಳ್ತದೆ, ಬರ್ನಲ್ಲಿಗೆ ಬೀಳ್ತದೆ. ಬರ್ನಲ್ಲಿ ಬಿದ್ದಾಗ ಏನಾಗ್ತದೆ, ಫ್ಲೇಮ್ ಆಫ್ ಆಗ್ತದೆ. ಖಾಲಿ ಆಫ್ ಆಯ್ತು ಏನು ತೊಂದರೆ ಇದಿಲ್ಲ, ಅದರಿಂದ ಗ್ಯಾಸ್ ಹೊರಗಡೆ ಬರ್ತಾ ಇರ್ತದೆ. ಹೊರಗಡೆ ಬಂದಂತ ಗ್ಯಾಸ್ ಎಲ್ಲಿಯಾದ್ರೂ ಜಾಸ್ತಿ ಪ್ರಮಾಣದಲ್ಲಿ ಬಂದು ಅಲ್ಲಿ ಯಾವಾಗ್ಲೂ ಗ್ಯಾಸ್ ಯಾವಾಗ್ಲೂ ಭಾರವಾಗಿರ್ತದೆ, ಗಾಳಿಯ ಸಂಪರ್ಕಕ್ಕೆ ಬೇಗವಾಗಿ ಕೆಳಗಡೆ ಸೆಟ್ಲ್ ಆಗ್ತಾ ಇರುವಾಗ ಏನಾದರೂ ಇಗ್ನಿಷನ್ ಸೋರ್ಸ್ ಯಾವುದೇ ಒಂದು ಸ್ವಿಚ್ ಆಗಿರ್ಬೋದು, ಮೊಬೈಲ್ ಯೂಸ್ ಮಾಡುವಂಥದ್ದು ಇರ್ಬೋದು, ಟಾರ್ಚ್ ಹಾಕುವಂಥದ್ದು ಇರ್ಬೋದು, ಅಥವಾ ಯಾವುದೇ ಒಂದು ಸ್ಪಾರ್ಕ್ ಬರುವಂತಹ ವಸ್ತು ಯೂಸ್ ಮಾಡಿದ ತಕ್ಷಣ ಅಲ್ಲಿ ಫೈರ್ ಅಂತ ಆಗಲ್ಲ, ಬೆಂಕಿ ಕಾಣಿಸೋದೇ ಇಲ್ಲ, ಬೆಂಕಿನೇ ಆದರೆ ಆಗುವಂಥದ್ದು ಎಕ್ಸ್ಪ್ಲೋಷನ್ ಸ್ಫೋಟ. ಸ್ಫೋಟಕ್ಕೆ ಒಂದು ಬೆಂಕಿಯ ಉಂಡೆ ಒಂದು ಹೋಗ್ತದೆ ಅಷ್ಟೇ, ಅದು ಬೆಂಕಿಯ ಉಂಡೆನೂ ನಮಗೆ ಕಾಣಿಸುವ ರೀತಿಯಲ್ಲಿ ಅಷ್ಟೊಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ನಲ್ಲಿ ಅಂತ ಆ ಒಂದು ಇಂಪ್ಯಾಕ್ಟ್ ಯಾವ ರೀತಿ ಇರ್ತದೆ ಅಂತ, ಅದರದ್ದು ಇಂಟೆನ್ಸಿಟಿ ಎಷ್ಟು ಜಾಸ್ತಿ ಇರ್ತದೆ ಅಂತ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಅದು ಒಂದು ಸ್ಲ್ಯಾಬ್ ಆಗಿರ್ಬೋದು ಅಥವಾ ಮೇಲ್ಛಾವಣಿಯನ್ನೆಲ್ಲ ಹೊತ್ಕೊಂಡು ಕಿಟಕಿ ಬಾಗಿಲನ್ನು ಛಿದ್ರ ಮಾಡುವಂತಹ ಕೆಪಾಸಿಟಿ ಇರ್ತದೆ, ಹಾಗಾಗಿ ಹೆಚ್ಚು ಒತ್ತಡದಲ್ಲಿ ತುಂಬಿಸಿರುವಂತಹ ಹೌದು. ಹಾಗಾಗಿ ಅದು ಆಮೇಲೆ ಅದರದ್ದು ಎಷ್ಟು ಅದು ಇಗ್ನಿಷನ್ ಸಿಕ್ಕಿದಾಗ ಅದು 744 ಟೈಮ್ ಎಕ್ಸ್ಪಾಂಡ್ ಆಗ್ತದೆ. ಹಾಗಿರುವಾಗ ಯಾವಾಗ್ಲೂ ಲೀಕೇಜ್ ಬೆಂಕಿ ಉರಿಯುತ್ತಾ ಇರುವುದಕ್ಕಿಂತಲೂ ಲೀಕೇಜ್ ಭಾರಿ ತುಂಬಾ ಡೇಂಜರಸ್ ಅಂತ ಹೇಳಬಹುದು. ಇನ್ನೊಂದು ಸಂದರ್ಭವನ್ನು ನಾವು ಊಹಿಸುವುದಿದ್ರೆ ದೊಡ್ಡ ದೊಡ್ಡ ಆಸ್ಪತ್ರೆಗಳು, ಇಲ್ಲಿಯೂ ಕೂಡ ಬಹುಮಹಡಿ ಕಟ್ಟಡಗಳಿರ್ತವೆ, ಬೇರೆ ಬೇರೆ ಕನೆಕ್ಷನ್ಗಳಿರ್ತವೆ, ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ ಅನ್ನೆಲ್ಲ ಬಳಕೆ ಮಾಡ್ತಾ ಇರ್ತಾರೆ. ಇಂತಹ ಸಂದರ್ಭದಲ್ಲಿ ಲೀಕೇಜ್ ಆದಂತಹ ಸಂದರ್ಭದಲ್ಲಿ ಅಥವಾ ಇಂತಹ ಫೈರ್ ಬೆಂಕಿ ಆದಂತಹ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನುವಂಥದ್ದು, ಮತ್ತೊಂದು ಶಾಲಾ ಅಥವಾ ಕಾಲೇಜು ಸಂದರ್ಭಗಳಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಕಡಿಮೆ ಪ್ರದೇಶದಲ್ಲಿ ಇರ್ತಾರೆ, ಅಂತ ಸಂದರ್ಭದಲ್ಲಿ ಏನು ಮಾಡಬೇಕು? ಮೊದಲಿಗೆ ಇಂಥ ಒಂದು ಜಾಸ್ತಿ ಜನ ಸೇರಿದಂತ ಒಂದು ಯಾವುದೇ ಜಾಗ ಇರ್ಬೋದು, ಮೊದಲಿಗೆ ಮಾಡುವಂತಹದ್ದು ಯಾವುದು ಇನ್ಸಿಡೆಂಟ್ ಆಗಿದೆ ಆ ಜಾಗದಿಂದ ಜನರ ಇವ್ಯಾಕ್ಯುಲೇಷನ್ ಮಾಡಿ ಸುರಕ್ಷಿತ ಸ್ಥಳ, ಆ ಕಟ್ಟಡದಿಂದ ಅಥವಾ ಆ ಭಾಗದಿಂದ ಪೂರ್ತಿ ಕಟ್ಟಡದ ಹೊರಗಡೆ ಅವರನ್ನು ಸುರಕ್ಷಿತವಾಗಿ ಸಾಗಿಸುವಂತಹದ್ದು. ಅದರಲ್ಲೂ ಹಾಸ್ಪಿಟಲ್ ಅಂತ ತಗೊಂಡಾಗ ಜಾಸ್ತಿ ಪೇಷಂಟ್ಗಳಿಗೆ ಇಂಪಾರ್ಟೆನ್ಸ್ ಕೊಟ್ಟು ಎಲ್ಲಿ ಅವರು ICU ಆಗಿರ್ಬೋದು, ಜನ ವಾರ್ಡ್ಗಳಲ್ಲಿ ಆಗಿರ್ಬೋದು, ಅವರನ್ನು ಇಮಿಡಿಯೇಟ್ ಶಿಫ್ಟ್ ಮಾಡಬೇಕು. ಅದು ಅದರಲ್ಲೂ ಶಿಫ್ಟ್ ಮಾಡುವಾಗ ಯಾರು ಅವರಿಗೆ ಚಲಿಸಲಿಕ್ಕೆ ಆಗ್ತಾ ಇಲ್ಲ ಅಂತವರನ್ನು ಮೊದಲಿಗೆ ಪ್ರಾಧಾನ್ಯತೆ ಕೊಟ್ಟು ಅವರನ್ನು ಶಿಫ್ಟ್ ಮಾಡಿ ಪ್ರತಿಯೊಬ್ಬರು ಬಿಲ್ಡಿಂಗ್ನಿಂದ ಹೊರಗಡೆ ಹೋಗಬೇಕು. ಎಲ್ಲಿಯಾದರೂ ಅಲ್ಲಿ ಅದೇ ಒಂದು ಸಂಸ್ಥೆಯಲ್ಲಿ ಇದ್ದವರು ಫೈರ್ ಬಗ್ಗೆ ನಾಲೆಜ್ ಇದ್ದವರು ಈ ಒಂದು ಬೆಂಕಿಯನ್ನು ಆರಿಸಲಿಕ್ಕೆ ಪ್ರಯತ್ನ ಪಡಬಹುದು. ಆದರೆ ಬೆಂಕಿಯ ಪ್ರಮಾಣ ದೊಡ್ಡದಾದಾಗ ಯಾವುದೇ ರೀತಿಯ ಒಂದು ಪ್ರಯತ್ನನೂ ವ್ಯರ್ಥ ಆಗಿರ್ತದೆ. ಇನ್ಬಿಲ್ಟ್ ಸಿಸ್ಟಮ್ ಅಂದರೆ ಆ ಬಿಲ್ಡಿಂಗ್ನ ಒಳಗಡೆ ಅಗ್ನಿಶಮನ ಇಕ್ವಿಪ್ಮೆಂಟ್ಗಳು ಇದ್ದೆ ಅಂತ ಆದರೆ, ಫಾರ್ ಎಕ್ಸಾಂಪಲ್ ಹೈಡ್ರೆಂಟು ಅಥವಾ ಒಂದು ಬೆಂಕಿಯ ಪ್ರಮಾಣ ದೊಡ್ಡದಿರುವಾಗ ನಮ್ಮ ಫೈರ್ ಎಸ್ಟಿಂಗ್ವಿಷರ್ಗಳು ಕೆಲಸಕ್ಕೆ ಬರಲ್ಲ. ಅದು ನಮ್ಮ ಎಸ್ಟಿಂಗ್ವಿಷರ್ಗಳು ಕೆಲಸಕ್ಕೆ ಬರುವುದು ಖಾಲಿ ಒಂದು ಪ್ರಾರಂಭಿಕ ಹಂತದಲ್ಲಿ ಸಣ್ಣದಾಗಿದ್ದಾಗ ಮಾತ್ರ ಅದು ನಮಗೆ ಉಪಯೋಗಿಸಲಿಕ್ಕೆ ಇಲ್ಲದೆ ಹೋದಾಗ ಆ ಒಂದು ಜಾಗದಲ್ಲಿ ಫೈರ್ ಹೈಡ್ರೆಂಟ್ಗಳು ಅಗ್ನಿಶಮನ ವ್ಯವಸ್ಥೆಗಳು ಇದ್ದಾಗ ಅದನ್ನು ಅದರ ಮುಖಾಂತರ ಅಗ್ನಿಶಮನಗೊಳಿಸಲಿಕ್ಕೆ ಪ್ರಯತ್ನ ಮಾಡಿ. ಇನ್ ಬಿಟ್ವೀನ್ ಇಮಿಡಿಯೇಟ್ ಅಗ್ನಿಶಾಮಕ ದಳಕ್ಕೆ ಒಂದು ಮೆಸೇಜ್ ಕೊಟ್ಟ ನಂತರ ಇಮಿಡಿಯೇಟ್ ಬರ್ತಾರೆ, ಆಮೇಲೆ ಅಗ್ನಿಶಾಮಕ ದಳದ ಸೇವೆಯನ್ನು ಪಡ್ಕೊಳ್ಬಹುದು. ಇದು ಮುಖ್ಯವಾಗಿ ಮಾಡಬೇಕಾದ ಇವ್ಯಾಕ್ಯುಯೇಷನ್ ಆ ಜಾಗದಿಂದ ಹೊರಗಡೆ ಸುರಕ್ಷಿತ ಸಾಗಿಸುವಂತದ್ದು. ಅದೇ ರೀತಿ ಶಾಲಾ ಕಾಲೇಜುಗಳಲ್ಲಿ ಅದೇ ಮೆಥಡ್ ಅನ್ನು ಯೂಸ್ ಮಾಡಬೇಕು. ಶಾಲಾ ಕಾಲೇಜ್ ಕಂಪ್ಯಾರಿಟಿವ್ಲಿ ಹೇಗೆ ಅಂತ ಹೇಳಿದ್ರೆ, ಹಾಸ್ಪಿಟಲ್ನಲ್ಲಿ ತುಂಬಾ ಫೈರ್ ರಿಸ್ಕ್ ಏರಿಯಾಗಳೇ ಇರ್ತವೆ, ತುಂಬಾ ಜಾಗಗಳು ಅದರಲ್ಲಿ ತೊಂದರೆಗಳ ಅಗ್ನಿ ದುರಂತ ಆಗುವಂತ ಶಾಲಾ ಕಾಲೇಜುಗಳಲ್ಲಿ ಕಂಪೇರ್ ಮಾಡಿದರೆ ತುಂಬಾ ಕಡಿಮೆ ಇರ್ತದೆ. ಆದರೆ ಎಲ್ಲದಕ್ಕಿಂತ ಯಾವುದೇ ಒಂದು ಜಾಗದಲ್ಲಿ ಜನರ ಒಂದು ಎವ್ಯಾಕ್ಯುಯೇಷನ್, ಆ ಸುರಕ್ಷಿತ ಸ್ಥಳಕ್ಕೆ ಹೊರಗಡೆ ಹೋಗುವುದು ಭಾರಿ ಮುಖ್ಯವಾಗಿರ್ತದೆ. ಇನ್ನೊಂದು ಸಂದರ್ಭ ಅಂತಂದ್ರೆ ಬಹುಶಃ ಕೃಷಿಗೆ ಸಂಬಂಧಪಟ್ಟ ಹಾಗೆ, ಇಲ್ಲಿ ಈಗ ಭತ್ತದ ಹುಲ್ಲಾಗಬಹುದು ಅಥವಾ ಈ ಅಡಿಕೆ ತೆಂಗಿನ ಮರದ ಸೋಗೆ ಆಗ್ಬೋದು, ಮಡಲಾಗ್ಬೋದು, ಇಂಥದನ್ನೆಲ್ಲ ಹಾಕಿರ್ತಾರೆ, ಅಲ್ಲಿ ಬೆಂಕಿ ಆದಂತಹ ಸಂದರ್ಭದಲ್ಲಿ ಏನು ಮಾಡಬೇಕು? ಸಾಮಾನ್ಯವಾಗಿ ಇದು ಪ್ರತಿಯೊಂದು ಬೇಸಿಗೆ ಕಾಲದಲ್ಲಿ ಇದು ಹೆಚ್ಚಾಗಿ ಆಗುವಂತ ಒಂದು ಫೈರ್ ಇನ್ಸಿಡೆಂಟ್. ಎಲ್ಲರೂ ಸ್ಟಾಕ್ ಮಾಡಿರ್ತಾರೆ ಭತ್ತದ ಹುಲ್ಲನ್ನು, ಹಸುಗಳಿಗೆ ಫುಡ್ ಬೇಕಾಗಿ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ರಾಶಿ ಹಾಕಿರ್ತಾರೆ. ಇದರಲ್ಲಿ ಏನು ಜನಸಾಮಾನ್ಯರಿಗೆ ಒಂದು ಸಜೆಷನ್ ಏನಂತ ಹೇಳಿದ್ರೆ, ಇಂಥ ಒಂದು ನೀವು ಅದನ್ನು ಸ್ಟಾಕ್ ಮಾಡಿ ಇಟ್ಕೊಳ್ಳುವಾಗ ಒಂದು ಏನು ಬಣವೆ ಅಂತೀವಿ, ಒಂದು ಬಣವೆಯಿಂದ ಇನ್ನೊಂದು ಬಣವೆಗೆ ಕನಿಷ್ಠ ಒಂದು 20 ಅಡಿಯಷ್ಟು ಅಂತರವಿರಬೇಕು. ಮತ್ತೆ ಈ ಒಂದು ಸ್ಟಾಕ್ ಇಟ್ಕೊಳ್ಳುವಾಗ, ಬಣವೆಗಳನ್ನು ನೀವು ಮಾಡುವಾಗ ಹತ್ತಿರದಲ್ಲಿ ನೀರಿನ ವ್ಯವಸ್ಥೆ ಇರುವಂತದ್ದು, ಒಂದು ಕೆರೆ ಇರಬಹುದು ಅಥವಾ ಬಾಯಿ ಇರಬಹುದು, ಹೇಗೂ ನಿಮ್ಮ ವ್ಯವಸಾಯಕ್ಕೆ ಯೂಸ್ ಮಾಡುವಂತಹ ಪಂಪ್ಗಳು ಇರ್ತವೆ, ಅಲ್ಲಿ ಒಂದು ಪೈಪ್ ಕನೆಕ್ಷನ್ ಇರ್ತದೆ, ಅದಕ್ಕೆ ಒಂದು ಹತ್ತಿರವಾಗುವ ಹಾಗೆ ಸುತ್ತಮುತ್ತಲು ಒಂದು ರೀಚ್ ಆಗುವ ರೀತಿಯಲ್ಲಿ ಬಣವೆಗಳನ್ನು ನಿರ್ಮಿಸಿ, ಬಣವೆಯಿಂದ ಬಣವೆಗೆ ಕನಿಷ್ಠ 20 ಅಡಿ ಇರಲಿ. ಬಣವೆಯನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡಬೇಡಿ, ಸುಮಾರು ಒಂದು ಸಣ್ಣ ಪ್ರಮಾಣದಲ್ಲಿ ಮಾಡಿ. ಮತ್ತೆ ಅಲ್ಲಿಯೂ ಅಷ್ಟೇ, ಖಾಲಿ ಒಂದು ಬಿಸಿಲಿನ ತಾಪ ಜಾಸ್ತಿಯಿಂದ ಬೆಂಕಿ ಆಗ್ತದೆ ಅನ್ನೋದು ಅಲ್ಲ, ಅಲ್ಲಿ ಏನಾದರೂ ಒಂದು ನೆಗ್ಲಿಜೆನ್ಸ್ ಆಗಿರ್ತದೆ, ಒಂದ ಎಲೆಕ್ಟ್ರಿಸಿಟಿ ಲೈನ್ ಪಾಸ್ ಆಗಿರ್ಬೋದು, ಅದರದೊಂದು ಶಾರ್ಟ್ ಆಗುವಾಗ ಈ ಕಾಗೆ ಅದು ಇದು ಒಂದಕ್ಕೊಂದು ಟಚ್ ಆದಾಗ ಸ್ಪಾರ್ಕ್ ಬಂದು, ಆ ಒಂದು ಸ್ಪಾರ್ಕ್ ಈ ಹುಲ್ಲಿನ ಮೇಲೆ ಬಿದ್ದಾಗ ಅದಕ್ಕೆ ಸಾಕು, ಸಣ್ಣ ಒಂದು ಕಿಡಿಯೇ ಸಾಕು ಪ್ರಾರಂಭ ಆಗಲಿಕ್ಕೆ, ದೊಡ್ಡ ಪ್ರಮಾಣದಲ್ಲಿ ಆಗೋಗ್ತದೆ. ಮತ್ತೆ ಈ ಹಳ್ಳಿಯಲ್ಲಿ ಹೆಚ್ಚಾಗಿ ಬೀಡಿ ಅಥವಾ ಸಿಗರೇಟು ಸೇದುವಂಥವರು ಜಾಸ್ತಿ ಇರ್ತಾರೆ, ಅವರು ಆ ಒಂದು ಕೆಲಸ ಮಾಡುವಾಗ ಅದರ ಸಾಮಾನ್ಯ ಜ್ಞಾನ ಇಟ್ಕೊಂಡು ಆ ಒಂದು ಸಿಗರೇಟ್ ಬೀಡಿ ಬಡ್ಗಳನ್ನು ಅದರಲ್ಲಿದ್ದಂಥ ಒಂದು ಬೆಂಕಿಯ ಒಂದು ಕಿಡಿಯನ್ನು ಪೂರ್ತಿ ಆರಿಸಿ ಅದನ್ನು ಬಿಸಾಡುವಾಗೆ ಮಾಡುವುದು ಉತ್ತಮ. ಹೆಚ್ಚಿನ ಇದರಲ್ಲಿ ಹಾಗೆ ಏನಾಗಲ್ಲ ಅಂತ ಹೇಳಿಕೊಂಡು ಬೀಡಿ ಲಾಸ್ಟಿಗೆ ತುಂಡು ಹಾಗೆ ಎಸೆದಾಗ ಅದರಿಂದ ಮುಖಾಂತರನು ಬೆಂಕಿ ಆಕಸ್ಮಿಗಳು ಸಾಮಾನ್ಯವಾಗಿ ಜಾಸ್ತಿ ಆಗಿರ್ತದೆ. ಇನ್ನೊಂದು ವಿಚಾರ, ಈ ರಸ್ತೆ ಸಂಚಾರಕ್ಕೆ ಸಂಬಂಧಪಟ್ಟಂತಹ, ಅದು ವಿಶೇಷವಾಗಿ ವಾಹನದಲ್ಲಿ ಚಲಿಸುವಂತಹ ಒಂದು ಸಂದರ್ಭದಲ್ಲಿ, ಕಾರ್ ಆಗ್ಬೋದು, ಬಸ್ ಆಗ್ಬೋದು ಅಥವಾ ಸ್ಕೂಟರ್ ಬೈಕ್ ಆಗ್ಬೋದು, ಇದರಲ್ಲಿ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಏನಾದರೂ ಬೆಂಕಿ ಆಕಸ್ಮಿಕಗಳಾದ್ರೆ ಏನು ಮಾಡಬೇಕು? ಈಗ ಸಣ್ಣ ಪ್ರಮಾಣದ ವಾಹನಗಳು ಅಂತ ಹೇಳಿದ್ರೆ ಹೆಚ್ಚಾಗಿ ಏನಾಗ್ತದೆ ಅಂತ ಹೇಳಿದ್ರೆ, ಬ್ಯಾಟರಿ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಅನಾಹುತ ಆಗ್ತದೆ, ಅಥವಾ ಕೆಲವು ಇಂಜಿನ್ನಲ್ಲಿ ಓವರ್ ಹೀಟ್ನಿಂದ, ಲೂಬ್ರಿಕೇಷನ್ ಸರಿಯಾಗಿ ಮೇಂಟೆನೆನ್ಸ್ ಮಾಡದೇ ಇದ್ದ ಕಾರಣದಿಂದ ಜಾಸ್ತಿ ರನ್ ಆದಾಗ ಬೆಂಕಿ ಆಕಸ್ಮಿಕಗಳು ಸಹಜವಾಗಿ ಸಂಭವಿಸ್ತವೆ. ಆದರೆ ಸಣ್ಣ ಪ್ರಮಾಣದ ಬೆಂಕಿ ಆದಾಗ ಅದರಿಂದ ಇವ್ಯಾಕ್ಯುಯೇಟ್ ಆಗೋದು ಎಲ್ಲರಿಗೂ ಗೊತ್ತಿದ್ದ ವಿಷಯ. ಆದರೆ ದಾರಿಗಳಲ್ಲಿ ಇರುವಾಗ ನೀರಿನ ವ್ಯವಸ್ಥೆ ಇರಲ್ಲ, ಏನಿಲ್ಲ. ಅಗ್ನಿಶಾಮಕ ಠಾಣೆನೂ ಸ್ವಲ್ಪ ಡಿಸ್ಟೆನ್ಸ್ನಲ್ಲಿ ಇರುವಾಗ ಕೆಲವೊಂದು ಸಂದರ್ಭದಲ್ಲಿ, ಹೆಚ್ಚಿನ ಸಂದರ್ಭದಲ್ಲಿ ತಕ್ಷಣ ಏನಾದರೂ, ನಾವು ಅದನ್ನೇ ಪ್ರತಿಯೊಬ್ಬರಿಗೂ ಹೇಳ್ತೀವಿ, ಒಂದು ಸಣ್ಣ ಪ್ರಮಾಣದ ಫೈರ್ ಎಕ್ಸ್ಟಿಂಗ್ವಿಷರ್ ಇದ್ರೆ ಯಾವುದೇ ಒಂದು ಜಾಗದಲ್ಲಿ, ಇವನ್ನು ನಾವು ಉಳ್ಕೊಳ್ಳುವಂತಹ ಒಂದು ಜಾಗ ಅಥವಾ ಒಂದು ಕೆಲಸ ಮಾಡುವಂತಹ ಜಾಗ, ಪ್ರಯಾಣ ಮಾಡುವಂತಹ ಒಂದು ವಾಹನ, ಸಣ್ಣ ಪ್ರಮಾಣದ ಒಂದು ಎಕ್ಸ್ಟಿಂಗ್ವಿಷರ್ ನಂದಕ ಏನು ಹೇಳ್ತೀವಿ ಅದೊಂದು ಇದೆ ಅಂತ ಆದ್ರೆ, ಇಂಥ ಒಂದು ಇನ್ಸಿಡೆಂಟ್ಗಳನ್ನು ತುಂಬಾ ಬೇಗ ಎಂತ ಒಂದು ಇದ್ರೂ ಪ್ರಾರಂಭ ಹಂತದಲ್ಲೇ ಅದನ್ನು, ಆದ್ರೆ ಜನಸಾಮಾನ್ಯರಿಗೆ ಇದು ಬೇಡ, ಇದು ಮಹತ್ವ ಗೊತ್ತಾಗುವುದಿಲ್ಲ. ಏನು ಮಾಡಬಹುದು ಅಂತ ಹೇಳಿದ್ರೆ ನಮಗೆ ಏನು ವ್ಯವಸ್ಥೆ ಸಿಗಲ್ಲ. ಏನ್ ಹೇಳ್ತೇನೆ, ನಮ್ಮ ಪ್ರೆಸೆನ್ಸ್ ಆಫ್ ಮೈಂಡ್, ನಮ್ಮ ಒಂದು ಆಲೋಚನೆಯನ್ನು ಮಾಡಿ ತುಂಬಾ ಸುಲಭವಾಗಿ ಬೆಂಕಿಯನ್ನು ಆರಿಸಬಹುದು. ನಾವು ಕೆಲವೊಂದು ಅವೇರ್ನೆಸ್ ಪ್ರೋಗ್ರಾಮ್ ನಲ್ಲಿ ತೋರಿಸ್ತೀವಿ ಆ ಒಂದು ಯಾವ ಮೆಥಡ್ ಅಂತ ಹೇಳ್ಕೊಂಡು. ಸಿಂಪಲ್, ಯಾವ್ದಾದ್ರೂ ಒಂದು ಮರಳು, ಮಣ್ಣನ್ನು ಈಗ ಇಂಪಾರ್ಟೆಂಟ್ ಯಾವುದು, ಅಗ್ನಿಶಮನ ಮುಖ್ಯ, ವಸ್ತು ಮುಖ್ಯ ಅಲ್ಲ. ಅಲ್ಲಿ ಅಗ್ನಿಶಮನ ಬೆಂಕಿ ಜಾಸ್ತಿಯಾಗಿ ಇನ್ನೊಂದು ತೊಂದರೆಗೆ ಈಡಾಗುವುದು ಅದು ಇದಲ್ಲ. ಆದ್ರಿಂದ ಸದ್ಯಕ್ಕೆ ಟೈಮಿಗೆ ಆ ಮಣ್ಣು ಅಥವಾ ಮರಳು ಏನ್ ಸಿಗ್ತದೆ ಅದನ್ನು ನೀವು ಫೋರ್ಸಿಬಲಿ ಅದನ್ನು ಒಂದಷ್ಟು ಮಣ್ಣನ್ನು ಜೋರಾಗಿ ಎಸೀರಿ, ತನ್ನಷ್ಟಕ್ಕೆ ಬೆಂಕಿ ಆರಿ ಹೋಗ್ತದೆ. ಅಥವಾ ಒಂದು ಇದು ನಮ್ಮ ಗ್ರೀನ್ ಬ್ರಾಂಚ್, ಮರದ ಕೊಂಬೆ ಅದರಲ್ಲಿ ಜಾಸ್ತಿ ಪ್ರಮಾಣದ ಹಸಿರೆಲೆ ಜಾಸ್ತಿ ಪ್ರಮಾಣದಲ್ಲಿ ಇದ್ರೆ ಅದನ್ನು ದೊಡ್ಡ ಒಂದು ಕೊಂಬೆ ತಗೊಂಡು ಕಟ್ ಮಾಡಿ ಅದರ ಮೇಲೆ ಬೆಂಕಿಯ ಮೇಲೆ ಜೋರಾಗಿ ಹೊಡೀರಿ. ಹೊಡೆದು ರಿಟರ್ನ್ ತೆಗಿಬಾರ್ದು, ಜೋರಾಗಿ ಹೊಡೆದು ಅಲ್ಲಿಗೆ ಇಟ್ಕೊಳ್ಬೇಕು. ಆವಾಗ ಏನಾಗ್ತದೆ, ಗಾಳಿಯ ಸಂಪರ್ಕದಿಂದ ಕಟ್ ಆಗಿ ಬೆಂಕಿ ಆರಿ ಹೋಗ್ತದೆ. ಅಥವಾ ಯಾವುದೋ ಒಂದು ಗೂಣಿ ಚೀಲ ಇದೆ ಅಂತ ಹೇಳ್ಕೊಡಿ, ದಪ್ಪನೆಯ ವಸ್ತು ಒಂದು, ಅಂದ್ರೆ ನೈಲಾನ್ ಬಟ್ಟೆಗಳಲ್ಲ, ದಪ್ಪ ಒಂದು ಕಂಬಳಿ ಆಗಿರ್ಬೋದು, ಗೋಣಿ ಚೀಲ ಆಗಿರ್ಬೋದು, ಅದನ್ನು ಬೆಂಕಿಯ ಮೇಲೆ ಕವರ್ ಮಾಡಿ ಗಾಳಿಯ ಸಂಪರ್ಕ ಕಡಿಮೆ ಆಗಿ ಬೆಂಕಿ. ಇದು ಸಣ್ಣ ಪ್ರಮಾಣದ ವಾಹನಗಳಿಗೆ. ಈ ಟ್ರಕ್ಗಳು ಆದಾಗ ದೊಡ್ಡ ಪ್ರಮಾಣದ್ದೇ ಆಗ್ತದೆ. ಆವಾಗ ನಾವು ನಮ್ಮ ಒಂದು ಆಗಮನವನ್ನೇ ಕಾಯಬೇಕು. ಇಂಥದೇ ರೀತಿಯಲ್ಲಿ ಸಣ್ಣ ಪ್ರಮಾಣದಾದರೆ ಮಾಡಬಹುದು, ಇಲ್ಲದೆ ಹೋದಾಗ ದೊಡ್ಡ ಪ್ರಮಾಣದಾದಾಗ ಅಗ್ನಿಶಮನ ವಾಹನಕ್ಕೆ ನೀವು ಕಾಯ್ತಾ ಇರಬೇಕಾಗ್ತದೆ. ಈ ಅಗ್ನಿಶಾಮಕ ಅಲ್ಲದೆ, ಅಂದ್ರೆ ಅಗ್ನಿ ಅನಾಹುತಗಳ ಅಲ್ಲದೆ ಬೇರೆ ಸಂದರ್ಭಗಳು, ಅಂದ್ರೆ ಈಗ ಯಾವುದೇ ಒಂದು ರಾಸಾಯನಿಕ ಲೀಕೇಜ್ ಆಗಿರಬಹುದು ಅಥವಾ ನೀರಿನಲ್ಲಿ ಮುಳುಗಡೆ ಆಗುವಂತಹ ಒಂದು ಸಂದರ್ಭ ಇರಬಹುದು, ಈ ಸಂದರ್ಭದಲ್ಲಿ ಏನ್ ಮಾಡಬೇಕು? ಈಗ ರಾಸಾಯನಿಕ ಕೆಮಿಕಲ್, ಈಗ ನಮ್ಮಲ್ಲಿ ಎನ್ ಎಚ್ ಜಾಸ್ತಿ, ಒಂದು 4-5-6 ತಾಲೂಕುಗಳಲ್ಲಿ ಎನ್ ಎಚ್ ರಾಷ್ಟ್ರೀಯ ಹೆದ್ದಾರಿಗಳಿದ್ದಾವೆ. ಇದರಲ್ಲಿ ಆಗುವ ಒಂದು ಮೇನ್ ಎಲ್ ಪಿ ಜಿ, ಆಮೇಲೆ ತುಂಬಾ ರೀತಿಯ ಕೆಮಿಕಲ್ಗಳು, ಟ್ಯಾಂಕರ್ಗಳು ಟ್ರಾನ್ಸ್ಪೋರ್ಟ್ ಆಗ್ತಾ ಇರ್ತದೆ. ಯಾವುದೇ ಒಂದು ಆಕ್ಸಿಡೆಂಟ್ಗಳು ಆಗಿ, ರೋಡ್ ಆಕ್ಸಿಡೆಂಟ್ಗಳಾಗಿ ಲೀಕೇಜ್ ಆಗುವಂತದ್ದು ಸಹಜ. ಆದರೆ ಎಲ್ ಪಿ ಜಿ ಏನಾದರೂ ಲೀಕೇಜ್ ಆಯಿತು ಅಂತ ಹೇಳಿದ್ರೆ ಅದೊಂದು ಕನಿಷ್ಠ ಒಂದು 400-500 ಮೀಟರ್ ಏರಿಯಾವನ್ನು ಕಾರ್ಡನ್ ಮಾಡಿಬಿಡಬೇಕು. ಕಾರ್ಡನ್ ಮಾಡಬೇಕು ಅಂತ ಹೇಳಿದ್ರೆ ಜನ ಸಾಮಾನ್ಯ ಮೂವ್ಮೆಂಟು, ಅಲ್ಲಿ ಮಾಡುವುದು, ಓಡಾಡುವುದು ನಿಲ್ಲಿಸಬೇಕು, ವಾಹನ ಸಂಚಾರ ನಿಲ್ಲಿಸಬೇಕು, ಅಡಿಗೆ ಮಾಡುವುದನ್ನು ನಿಲ್ಲಿಸಬೇಕು, ಯಾರೆಲ್ಲ ಇರ್ತಾರೆ ಅಲ್ಲಿಂದ ಆ ಜಾಗದಿಂದ ಇವ್ಯಾಕ್ಯುಯೇಟ್ ಮಾಡಬೇಕು, ಸುರಕ್ಷಿತ ಸ್ಥಳಕ್ಕೆ ಕಳಿಸ್ಕೊಡ್ಬೇಕು. ಮತ್ತೆ ಸಾಧ್ಯ ಆದ್ರೆ ಅದರಲ್ಲಿ ಟ್ರಕ್ನವರಿದ್ದವರಿಗೆ ಅವರಿಗೆ ಸ್ವಲ್ಪ ಬೇಸಿಕ್ ಇದು ಗೊತ್ತಿರ್ತದೆ, ಅದನ್ನು ಸಾಧ್ಯ ಆದ್ರೆ ಅವರು ಅದನ್ನು ಲೀಕೇಜ್ಗಳನ್ನು ಸ್ಟಾಪ್ ಮಾಡ್ತಾರೆ. ಸಾಧ್ಯ ಆಗದೇ ಇರುವಂತಹ ಸಂದರ್ಭದಲ್ಲಿ ಏನು ಮಾಡ್ಲಿಕ್ಕಾಗಲ್ಲ. ಆಮೇಲೆ ನಾವು ಅಗ್ನಿಶಾಮಕ ದಳದವರು ಬಂದು ಇನ್ ಬಿಟ್ವೀನ್ ನಾವು ಪೊಲ್ಯೂಷನ್ ಕಂಟ್ರೋಲು, ಇತರೆ ಡಿಪಾರ್ಟ್ಮೆಂಟ್ ಅದು ಯಾವುದು ಪ್ರಾಡಕ್ಟ್ ಅನ್ನೋದು ನೋಡಿಕೊಂಡು ಸಂಬಂಧಪಟ್ಟವರಿಗೆ ತಿಳಿಸಿ ಯಾವ ರೀತಿ ಆಗ್ತದೆ ಆ ರೀತಿಯಲ್ಲಿ ನಾವು ಮ್ಯಾನೇಜ್ ಮಾಡ್ತೀವಿ. ಇದು ಕೆಮಿಕಲ್ ಆಗಿರ್ಬೋದು, ಎಲ್ ಪಿ ಜಿ ಆಗಿರ್ಬೋದು, ಯಾವುದು ಲೀಕೇಜ್ಗಳ ವಿಷಯದಲ್ಲಿ. ನೀರಿಗೆ ಬಂದಾಗ ನಾವು ಡ್ರೌನಿಂಗ್ ಕೇಸಸ್, ಯಾವುದೇ ಒಂದು ಡ್ರೌನಿಂಗ್ ಕೇಸಸ್ ನಾವು ಜಾಸ್ತಿ ಹೊತ್ತು ನಮಗೆ ಟೈಮ್ ಕೊಡಲ್ಲ. ಹೇಗೆ ಅಂತ ಹೇಳಿದ್ರೆ ಕೆಲವೊಂದು ಜಾಗದಲ್ಲಿ ಅವನಿಗೆ ಲೈಫ್ ಸರ್ವೈವ್ ಆಗ್ಲಿಕ್ಕೆ ಯಾವುದೋ ಒಂದು ಹಿಡ್ಕೊಂಡು ಇದ್ದಾಗ ಅವನು ಮುಳುಗುವುದನ್ನು, ಇಲ್ಲದೆ ಹೋದಾಗ ಏನಾಗ್ತದೆ ಅದು ಈಜು ಬರದೇ ಇದ್ದಾಗ ಅವನು ಸ್ಟ್ರೈಟ್ ಅವೇ ಮುಳುಗಿ ಹೋಗ್ತಾನೆ. ಆದರೂ ಕೆಲವೊಂದು ಸಂದರ್ಭದಲ್ಲಿ ಸರ್ವೈವ್ ಆಗುವಂತ ಚಾನ್ಸಸ್ ಇದೆ. ಬೇರೆ ಬೇರೆ ಸಿಚುವೇಶನ್ ಬೇರೆ ಬೇರೆ ರೀತಿಯಲ್ಲಿ ಇರುವಾಗ ಅದನ್ನು ಇದೇ ರೀತಿ ಅಂತ ಹೇಳಲಿಕ್ಕೆ ತುಂಬಾ ಕಷ್ಟ. ಸರಿ, ಈಗ ನಮ್ಮ ಕೇಳುಗರಲ್ಲಿ ಇನ್ನೊಂದು ಕುತೂಹಲ ಇರಬಹುದು. ಈ ಅಗ್ನಿಶಾಮಕ ಸೇವೆಯನ್ನ ಪಡಿಬೇಕಿದ್ರೆ ಯಾರನ್ನ ಸಂಪರ್ಕ ಮಾಡಬೇಕು ಎನ್ನುವಂತಹದ್ದು ಒಂದು ವಿಷಯವಾದ್ರೆ, ಅಗ್ನಿಶಾಮಕ ಸೇವೆಗೆ ಸೇರ್ಬೇಕಿದ್ರೆ ಏನ್ ಮಾಡಬೇಕು ಅಂತ ನೋಡಿ. ಇದರಲ್ಲಿ ನಮ್ಮ ಫೈರ್ ಡಿಪಾರ್ಟ್ಮೆಂಟ್ ನಲ್ಲಿ ಒಂದು ಲೋವೆಸ್ಟ್ ಕ್ಯಾಡರ್ ಅಂತ ಹೇಳಿದ್ರೆ ಫೈರ್ ಮ್ಯಾನ್ ಕ್ಯಾಡರ್, ಅಗ್ನಿಶಾಮಕ ಹುದ್ದೆ. ಇದು ಎಜುಕೇಶನಲ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು SSLC ಪಾಸ್. ಆದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಸೆಲೆಕ್ಷನ್ ಇಂತ ಇಷ್ಟು ಪೋಸ್ಟ್ ಅಂತ ಹೇಳಿದಾಗ ಅದು ಒಂದು ಪರ್ಸೆಂಟೇಜ್ ಮೇಲೆ ಹೋಗ್ತದೆ. ಒಟ್ಟಿನಲ್ಲಿ ಕ್ವಾಲಿಫಿಕೇಶನ್ ಮಾತ್ರ SSLC ಅಗ್ನಿಶಾಮಕ ಹುದ್ದೆಗೆ. ಇನ್ನೊಂದು ಆಫೀಸರ್ ಕ್ಯಾಡರ್ ನಲ್ಲಿ ಒಂದು ರಿಕ್ರೂಟ್ಮೆಂಟ್ ಆಗ್ತದೆ, ಅದು ನಮ್ಮ ಫೈರ್ ಸ್ಟೇಷನ್ ಆಫೀಸರ್ ಅಂತ ಹೇಳ್ತೀವಿ, ಅಂದ್ರೆ ಅಗ್ನಿಶಾಮಕ ಠಾಣಾಧಿಕಾರಿ ಹುದ್ದೆ ಅಂತ ಹೇಳ್ತೀವಿ. ಅದರಲ್ಲಿ ಮಾತ್ರ ನಾವು ಡಿಗ್ರಿ ಆಗಿರಬೇಕು, ಅದರಲ್ಲಿ ಸ್ಪೆಷಲೈಸೇಷನ್ ಫಿಸಿಕ್ಸ್ ಕೆಮಿಸ್ಟ್ರಿ ಸಬ್ಜೆಕ್ಟ್ ಇರಲೇಬೇಕು ಅಂತವರು ನಮ್ಮ ಅನೌನ್ಸ್ಮೆಂಟ್ ಆಗ್ತದೆ, ಆ ಟೈಮ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಆಮೇಲೆ ಅಗ್ನಿಯನ್ನು ನಂದಿಸುವಂತಹ ಒಂದು ಪ್ರಕ್ರಿಯೆ ಹೇಗೆ ನಡೀತದೆ ಎನ್ನುವುದರ ಬಗ್ಗೆ ಕೂಡ ನಮ್ಮ ಕೇಳುಗರಿಗೆ ಸ್ವಲ್ಪ ಮಾಹಿತಿ ಕೊಡೋದು ಒಳ್ಳೇದಂತ ಕಾಣ್ತದೆ. ಯಾವ ಸಂದರ್ಭದಲ್ಲಿ ಆ ನೀರನ್ನು ಹಾಕಬೇಕು, ಯಾವ ಸಂದರ್ಭದಲ್ಲಿ ಬಟ್ಟೆಯನ್ನು ಹಾಕುವಂತಹದ್ದು, ಇದೆಲ್ಲ ಸ್ವಲ್ಪ. ಈಗ ಸಣ್ಣ ಪ್ರಮಾಣದ ಬೆಂಕಿ ಅಂತ ಹೇಳಿದ್ರೆ ನಮ್ಮಲ್ಲಿ ಏನು ಫೈರ್ ಎಸ್ಟಿಂಗ್ವಿಷರ್ಸ್ ಅಂತ ಹೇಳ್ತೀವಿ, ಅದರ ಮೂಲಕ ನಾವು ಬೆಂಕಿಯನ್ನು ಆರಿಸಬಹುದು. ಬೆಂಕಿ ಅಂತ ಹೇಳಿದ್ರೆ ಪ್ರತಿಯೊಂದಕ್ಕೂ ನೀರನ್ನು ಹಾಕಿ ಆರಿಸುವಂತದ್ದು ಅಲ್ಲ. ಫಾರ್ ಎಕ್ಸಾಂಪಲ್, ಈಗ ನಾವು ಎಲೆಕ್ಟ್ರಿಕ್ ಬೆಂಕಿ ಆಯಿತು ಅಂತ ಹೇಳಿದ್ರೆ ನಾವು ನೀರನ್ನು ಹಾಕಿದ್ರೆ ನಾವು ಎಲೆಕ್ಟ್ರಿಕ್ಯೂಟ್ ಆಗಿಬಿಡ್ತೇವೆ. ಆ ನೀರು ನಮ್ಮನ್ನೇ, ಯಾರು ಫೈರ್ ಎಸ್ಟಿಂಗ್ವಿಷ್ ಮಾಡ್ಲಿಕ್ಕೆ ಹೋಗಿದ್ದಾನೆ ಅವನನ್ನು ಹಿಡ್ಕೊಂಡು ಅವನಿಗೂ ಒಂದು ಪ್ರಾಣಾಪಾಯ ಆಗುವಂತಹ ಸಂದರ್ಭಗಳು ಜಾಸ್ತಿ. ಹಾಗಾಗಿ ಪ್ರತಿಯೊಂದು ಅಗ್ನಿ ಅಂತ ಹೇಳಿದಕ್ಕೆ ನೀರು ಅಂತ ಹೇಳಿ ಸಾಧ್ಯ ಇಲ್ಲ. ಎಲೆಕ್ಟ್ರಿಕಲ್ ಅಂತ ಹೇಳಿದ್ರೆ ಯಾವ್ದಾದ್ರು ಡ್ರೈ, ನಮ್ಮ ಎಸ್ಟಿಂಗ್ವಿಷರ್ ಅಂತ ಬಂದಾಗ ಅದರಲ್ಲಿ ಒಂದು ಡ್ರೈ ಪೌಡರ್ ಎಸ್ಟಿಂಗ್ವಿಷರ್ ಅಂತ ಇದೆ, ಅದರಲ್ಲಿ ಖಾಲಿ ಪೌಡರ್ ಟೈಪ್ ಕಂಟೆಂಟ್ ಇರ್ತದೆ. ಅಥವಾ ನಾವು ನಮ್ಮ ಒಂದು ಆಲೋಚನೆಯಲ್ಲಿ ಏನು ಎಸ್ಟಿಂಗ್ವಿಷರ್ ಮೀಡಿಯಾ ಇಲ್ಲದೆ ಹೋದಾಗ ಮೇನ್ ಸ್ವಿಚ್, ಎಲ್ಲದಕ್ಕಿಂತ ಮುಂಚಿತವಾಗಿ ಎಲೆಕ್ಟ್ರಿಕಲ್ ಪ್ರಾಬ್ಲಮ್ ನಲ್ಲಿ, ಎಲೆಕ್ಟ್ರಿಕಲ್ ಫೈರ್ ನಲ್ಲಿ ಮೇನ್ ಸ್ವಿಚ್ ಆಫ್ ಮಾಡುವಂತದ್ದು. ಮೇನ್ ಸ್ವಿಚ್ ಆಫ್ ಮಾಡಿ ನಂತರನೇ ನಾವು ಅಗ್ನಿಶಮನ ಕಾರ್ಯಕ್ಕೆ ಮುಂದಕ್ಕೆ ಹೋಗ್ಬೇಕು. ನಮ್ಮ ಹತ್ರ ಯಾವುದೋ ಒಂದು ಎಸ್ಟಿಂಗ್ವಿಷಿಂಗ್ ಮೀಡಿಯಾ ಇಲ್ಲ ಅಂತ ಟೈಮ್ನಲ್ಲಿ ಡ್ರೈ ಸ್ಯಾಂಡ್, ಡ್ರೈ ಮಣ್ಣು ಅಥವಾ ಡ್ರೈ ಮರಳು ಇಂಥದನ್ನು ಉಪಯೋಗಿಸಿಕೊಂಡು ಬೆಂಕಿಯನ್ನು ಆರಿಸಬಹುದು. ಅದೇ ರೀತಿಯಲ್ಲಿ ಆಯಿಲ್ ಫೈರ್, ತೈಲ ಪದಾರ್ಥಗಳ ಬೆಂಕಿ ಸಾಕಷ್ಟು ಇದೆ. ಯಾವುದೋ ಒಂದು ಡೀಸೆಲು ಪೆಟ್ರೋಲು ಅದನ್ನು ನೀರಿನಲ್ಲಿ ಆರಿಸ್ತೇನೆ ಅಂತ ಹೇಳಿದರೆ ಸಾಧ್ಯ ಇಲ್ಲ. ಯಾವಾಗ ನೀವು ಆ ತೈಲ ಪದಾರ್ಥಗಳ ಬೆಂಕಿಯ ಮೇಲೆ ನೀರನ್ನು ಹಾಕ್ತೀರಿ ಅದು ಇನ್ನೂ ನಿಮಗೆ ಬೆಂಕಿ ಜಾಸ್ತಿ, ಹೌದು, ಬೆಂಕಿಯ ಜ್ವಾಲೆನೂ ಜಾಸ್ತಿ ಆಗ್ತಿದೆ, ಬೆಂಕಿಯ ಸ್ಪ್ರೆಡ್ ಆಫ್ ಫೈರ್ ಅಂದ್ರೆ ಬೆಂಕಿ ಯಾವಾಗ ನೀರು ನೀವು ಹಾಕ್ತೀರಿ ಅದು ಸ್ಪಿಲ್ಲೇಜ್ ಆಗಿ ಬೆಂಕಿ ಒಂದು 10 feet ಜಾಗದಲ್ಲಿ ಇದ್ದಂತ ಬೆಂಕಿ 50 feet ಜಾಗಕ್ಕೆ ಸ್ಪ್ರೆಡ್ ಆಗುವಂತ ಸಾಧ್ಯತೆ ಜಾಸ್ತಿ. ಅದಕ್ಕೆ ನಾವು ಅಗ್ನಿ ನಂದಕಗಳಲ್ಲಿ ತಗೊಂಡಾಗ ಒಂದು ಫೋಮ್ ಎಸ್ಟಿಂಗ್ವಿಷರ್ ಅಂತ ಬರ್ತದೆ, ಫೋಮ್ ಮೆಕ್ಯಾನಿಕಲ್ ಫೋಮ್ ಎಸ್ಟಿಂಗ್ವಿಷರ್, ಅದರಲ್ಲಿ ಇರುವಂತದ್ದು ದ್ರಾವಣ ಹೇಗಿದೆ ಅಂತ, ಕಂಟೆಂಟ್ ಹೇಗಿದೆ ಅಂತ ಹೇಳಿದ್ರೆ ಒಂದು ನೊರೆ ರೂಪದಲ್ಲಿ ಇರುವಂತದ್ದು. ಇದು ನಾವು ಫೋಮ್ ಎಸ್ಟಿಂಗ್ವಿಷರ್ ಸಣ್ಣ ಪ್ರಮಾಣದ ಬೆಂಕಿಗೆ ಯೂಸ್ ಮಾಡ್ತೇವೆ ಅಂತ, ದೊಡ್ಡ ಪ್ರಮಾಣದ ಬೆಂಕಿಗೆ ಇದು ಕೆಲಸಕ್ಕೆ ಬರಲ್ಲ. ಆದ್ರೆ ಅದು ನೀವು ಜನಸಾಮಾನ್ಯರು ದೊಡ್ಡ ಪ್ರಮಾಣದ ಬೆಂಕಿಯನ್ನು ಆರಿಸಲಿಕ್ಕೆ ಹೋಗ್ಲಿಕ್ಕೂ ಸಾಧ್ಯ ಇಲ್ಲ. ಅದು ನಮ್ಮ ಫೈರ್ ಡಿಪಾರ್ಟ್ಮೆಂಟ್ ಅಥವಾ ಫೈರ್ ವೆಹಿಕಲ್ ಬಂದ ನಂತರನೇ ನಾವು ನೀರಿನ ಒಟ್ಟಿಗೆ ಒಂದು ಫೋಮ್ ಸೊಲ್ಯೂಷನ್ ಇದೆ ಅದನ್ನು ಮಿಕ್ಸ್ಅಪ್ ಮಾಡಿ ಬೆಂಕಿಯ ಮೇಲೆ ಹಾಕಿ ಬೆಂಕಿಯನ್ನು ಆರಿಸ್ತೇವೆ. ಈ ಒಂದು ಪ್ರತಿಯೊಂದು ಬೆಂಕಿ ಆರಿಸುವಂತಹ ವಿಧಾನಗಳು ಹೇಗೆ ಅಂತ ಹೇಳಿದ್ರೆ, ಹೇಗೆ ನಮಗೆ ಬೆಂಕಿಗೆ ಆಗಬೇಕಾದ್ರೆ 3 ಬೇಕು, ಆರಿಸುವಂತ ವಿಧಾನನು ಅದೇ ರೀತಿ ಫಾರ್ ಎಕ್ಸಾಂಪಲ್ ನಮಗೆ ಈಗ ಬೆಂಕಿ ಆಗ್ಲಿಕ್ಕೆ ಉರಿಯುವಂತ ವಸ್ತು ಬೇಕು, ಶಾಖ ಬೇಕು, ಗಾಳಿ ಬೇಕು. ಅದೇ ರೀತಿ ಈ 3 ತೆಗೆಯುವುದರ ಮುಖಾಂತರವಾಗಿ ನಾವು ಬೆಂಕಿಯನ್ನು ಆರಿಸುವಂತದ್ದು, ಈಗ ಉಷ್ಣತೆಯನ್ನು ಕಡಿಮೆ ಮಾಡುವುದು ಅಂದ್ರೆ ಕೂಲಿಂಗ್ ಸಿಸ್ಟಮ್. ಉಷ್ಣತೆಯನ್ನು ಯಾವಾಗ ನಾವು ಕಡಿಮೆ ಮಾಡ್ತೀವಿ, ಬೆಂಕಿಯ ಮೇಲೆ ನೀರನ್ನು ಹಾಕಿದಾಗ ಉಷ್ಣತೆ ಕಡಿಮೆ ಆಯಿತು, ಬೆಂಕಿ ಆರಿ ಹೋಯಿತು. ಇನ್ನೊಂದು ಗಾಳಿಯನ್ನು ತೊಳೆಯುವುದು, ಮುಚ್ಚುವಿಕೆ, ಸ್ಮೋದರಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. ಯಾವಾಗ ನಾವು ವಾತಾವರಣದ ಗಾಳಿಯ ಸಂಪರ್ಕ ಬೆಂಕಿಗೆ ಸಿಗದಾಗೆ ಮಾಡ್ತೀವಿ ಅವಾಗ ಅದು ಬೆಂಕಿ ಆರಿ ಹೋಗ್ತದೆ, ಗಾಳಿಯ ಸಂಪರ್ಕವನ್ನು ತೆಗೆಯುವಂಥದ್ದು ಸ್ಮೋದರಿಂಗ್ ಸಿಸ್ಟಮ್. ಎರಡನೇ, ಇಲ್ಲಿ ಒಂದ್ಸರಿ ನಾವು ಶಾಖವನ್ನು ತೆಗೆದು ಇಲ್ಲಿ ಗಾಳಿಯನ್ನು ತೆಗೆದು. ಇನ್ನೊಂದು ಉರಿಯುವಂತಹ ವಸ್ತು, ಒಂದು ಯಾವುದೋ ಫೈರ್ ಆಗಿದೆ ಸುತ್ತಮುತ್ತಲು ಇರುವಂತ ಒಂದು ಫೈರ್ ಆಗದೇ ಇರುವಂತಹ ವಸ್ತುಗಳನ್ನು ದೂರಕ್ಕೆ ಸರಿಸಿ ಅಲ್ಲಿ ಉದ್ದಂತ ಯಾವುದು ಉರಿತಾ ಇದೆ ಅಷ್ಟು ಮಾತ್ರ ಉರಿದು ನಿಂತು ಹೋಗ್ತದೆ. ಅದಕ್ಕೆ ಮುಂದಕ್ಕೆ ಯಾವಾಗ ಸ್ಪ್ರೆಡ್ಗೆ ಆಗ್ಲಿಕ್ಕೆ ಉರಿಯುವಂತ ವಸ್ತು ಸಿಗುವುದಿಲ್ವೋ ಅವಾಗ ತನ್ನಿಂದಾನೇ ಬೆಂಕಿ ಆರಿ ಹೋಗ್ತದೆ. ಇದು 3 ವಿಧಾನದಲ್ಲಿ ಬೆಂಕಿಯನ್ನು ಆರಿಸುವಂತದ್ದು. ಅಗ್ನಿ ಅನಾಹುತ ಆದಂತಹ ಒಂದು ಸಂದರ್ಭದಲ್ಲಿ ಸಂಪರ್ಕ ಮಾಡುವುದು ಹೇಗೆ? ಅಗ್ನಿಶಾಮಕ ಇಲಾಖೆಯನ್ನು ಸಂಪರ್ಕ ಅಂತ ಹೇಳಿದ್ರೆ, ಈಗ ಎಮರ್ಜೆನ್ಸಿ ಕರ್ನಾಟಕ ಅಲ್ಲ, ಆಲ್ ಓವರ್ ಇಂಡಿಯಾ ಈಗ ಒಂದೇ ನಂಬರ್ ಎಮರ್ಜೆನ್ಸಿ ಸರ್ವಿಸಸ್ ಅಂತ ಹೇಳಿದ್ರೆ ಒಂದು ನಂಬರ್, ನಮ್ಮ ಫೈರ್ ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು, ಆಂಬ್ಯುಲೆನ್ಸ್ ಆಗಿರ್ಬೋದು, ಯಾವುದೇ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ಗಳನ್ನು ನೀವು ಸಂಪರ್ಕಿಸಬೇಕು ಅಂತ ಹೇಳಿದ್ರೆ ನಂಬರ್ 112. ಮೊದಲು ನಾವು ಫೈರ್ ಸರ್ವಿಸ್ಗೆ ನಂಬರ್ 101 ಅಂತ ಇತ್ತು, ಪೊಲೀಸಿಗೆ 100 ಅಂತ ಇತ್ತು, ಆಂಬ್ಯುಲೆನ್ಸ್ಗೆ 108 ಅಂತ ಇತ್ತು. ಈಗ ಅದನ್ನೆಲ್ಲ ಹೋಗಿ ಎಮರ್ಜೆನ್ಸಿ ಸರ್ವಿಸ್ಗೆ 112 ಅನ್ನೋದು ನಂಬರ್ ಕೊಟ್ಟಿದ್ದಾರೆ, 112. ಆದರೆ ಜನಸಾಮಾನ್ಯರಿಗೆ ಒಂದು ನನ್ನ ಒಂದು ಕಡೆಯಿಂದ ಸಜೆಷನ್ ಅಂತ ಹೇಳಿದರೆ, ಈ 112 ಅನ್ನೋದು ನಾವು ಎಲ್ಲಿಂದಲೇ ಮಾಡಿದರೂ ಅದು ಬೆಂಗಳೂರು ಕಂಟ್ರೋಲಿಗೆ ಹೋಗ್ತದೆ. ಅಲ್ಲಿ ಬೆಂಗಳೂರು ಕಂಟ್ರೋಲಿಗೆ ಹೋದಾಗ ಅಲ್ಲಿ ಆಮೇಲೆ ರಿಟರ್ನ್ ಮೆಸೇಜ್ ಬರಬೇಕು ಅಂತ ಹೇಳಿದ್ರೆ ಸ್ವಲ್ಪ ಟೈಮ್ ಹಿಡಿತದೆ. ಯಾಕಂತ ಹೇಳಿದ್ರೆ ಅವರಿಗೂ ಸಾಕಷ್ಟು ಕಾಲ್ಗಳು ಥ್ರೂ ಔಟ್ ಕರ್ನಾಟಕ ಹೋದಾಗ ಇನ್ಸ್ಟ್ರೂಮೆಂಟ್ಗಳು ಇದ್ರೂ ಸಹ ಸ್ವಲ್ಪ ಬ್ಯುಸಿಯೇ ಇರ್ತಾರೆ. ಅದಕ್ಕೆ ಜನಸಾಮಾನ್ಯರು ಲೋಕಲ್ ಫೈರ್ ಸ್ಟೇಷನ್ ಇದು ಒಂದು ನಂಬರ್ ಇಟ್ಕೊಂಡಿತ್ತು ಅಂತಂದ್ರೆ ಲ್ಯಾಂಡ್ ಲೈನ್ ನಂಬರ್ ಅಥವಾ ಅಲ್ಲಿದ್ದು ಲೋಕಲ್ ಇದ್ದು ಫೈರ್ ಆಫೀಸರ್ ನಂಬರ್ ಅವ್ರ ಹತ್ರ ಇಟ್ಕೊಂಡ್ರೆ ಬಾರಿ ಫಾಸ್ಟ್ ಆಗಿ ಬಾರಿ ತುರ್ತಾಗಿ ನಾವು ನಮ್ಮ ಒಂದು ಅಗ್ನಿಶಾಮಕ ಇಲಾಖೆಯ ಸೌಲಭ್ಯವನ್ನು ಸಹಾಯವನ್ನು ಪಡ್ಕೊಳ್ಬಹುದು. ಅಗ್ನಿಶಾಮಕ ಸೇವಾ ದಿನಾಚರಣೆ ಸಪ್ತಾಹದ ಸಂದರ್ಭದಲ್ಲಿ ನಿಮ್ಮ ಒಂದು ಸಂದೇಶ ಏನು? ನಾವು ಇಲಾಖೆಯಾಗಿ ಒಂದೇ ಒಂದು ಇದು ಅಂತ ಯಾವುದೇ ಫೈರ್ ಇನ್ಸಿಡೆಂಟ್ ಆಗಬಾರದು, ಈ ಒಂದು ಕಾರಣಕ್ಕೆ ನಾವು ಸಾಕಷ್ಟು ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನು ಮಾಡ್ತೀವಿ. ಜನಸಾಮಾನ್ಯರಿಗೆ ಗೊತ್ತಿಲ್ಲ, ಏನೋ ಅವರು ಚಾರ್ಜ್ ಮಾಡ್ತಾರೆ ಅಂತ ಒಂದು ಮನಸ್ಸಿನಲ್ಲಿ ಇರಬಹುದು. ಆದರೆ ಅಗ್ನಿಶಾಮಕ ಇಲಾಖೆಯಲ್ಲಿ ಅಗ್ನಿ ನಿವಾರಣೆ ಬಗ್ಗೆ ಅವೇರ್ನೆಸ್ ಕೊಡಲಿಕ್ಕೆ ಯಾವುದೇ ಥರದ ಫೀಸನ್ನು ನಾವು ಕಲೆಕ್ಟ್ ಮಾಡಲ್ಲ. ನೀವು ನಿಮ್ಮ ಜಾಗದಲ್ಲಿ ಬಂದು ನಾವು ಅವೇರ್ನೆಸ್ ಒಂದು ಕೊಡ್ತೀವಿ. ಈ ಒಂದು ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿದೆ ಅಂತಾದರೆ ಬೆಂಕಿಯ ಬಗ್ಗೆ ಬೇಸಿಕ್ ಅಂದ್ರೆ ಸಾಮಾನ್ಯ ಜ್ಞಾನ ತುಂಬಾ ಬೇಕೇ ಬೇಕು. ಪ್ರತಿಯೊಂದು ನಾವು ಯಾವುದೇ ಒಂದು ಪ್ರೊಫೆಷನ್ ಅಲ್ಲಿ ನಾವು ಇದ್ರು ಆ ಪ್ರೊಫೆಷನ್ ಪ್ರತಿಯೊಂದರಲ್ಲೂ ನಾವು ತಿಳ್ಕೊಳ್ಳುವಂತ ಅವಶ್ಯಕತೆ ಇರಲ್ಲ. ಆದ್ರೆ ಬೆಂಕಿಯ ಬಗ್ಗೆ ನಾಲೆಜ್ ಬೆಳೆಸ್ಕೊಳ್ಳೋದು ತುಂಬಾ ಪ್ರತಿಯೊಬ್ಬನಿಗೂ ಬೇಕು. ಬೆಂಕಿ ಅನ್ನೋದು ಅವನಿಗೆ ನನ್ನ ಸಂಬಂಧಪಟ್ಟದಲ್ಲ ಅನ್ನೋ ಹಾಗೆ ಇಲ್ಲ, ಅವರ ಸ್ವಂತ ಒಂದು ಅಲ್ಲದಿದ್ರು ಬಾಕಿಯವರಿಗೆ ಯಾವುದೋ ಒಂದು ಜಾಗದಲ್ಲಿ ಯಾವುದೋ ಒಂದು ಇನ್ಸಿಡೆಂಟ್ ಆದಾಗ ಆ ಒಂದು ಜಾಗದಲ್ಲಿ ಇಂಥ ಒಂದು ಸ್ವಲ್ಪ ನಾಲೆಜ್ ಇದ್ರೆ ಸಣ್ಣ ಪ್ರಮಾಣದಲ್ಲಿ ಇರುವಂತಹ ಬೆಂಕಿಯನ್ನು ಅಲ್ಲಿಂದಲ್ಲಿಯೇ ಆರಿಸಬಹುದು. ಹಾಗಾಗಿ ಒಂದು ಈ ಒಂದು ನಾಲೆಜ್ ಅನ್ನು ಬೆಳೆಸ್ಕೊಳ್ಳಿ. ಅಗ್ನಿಶಾಮಕ ಇಲಾಖೆ ಯಾವಾಗಲೂ ತಮ್ಮ ಒಂದು ಅವೇರ್ನೆಸ್ ಪ್ರೋಗ್ರಾಂ ಕೊಡಲಿಕ್ಕೆ ಸಿದ್ಧ ಇದೆ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದೆ. ಬಹಳ ಸಂತೋಷ ಸುನೀಲ್ ಕುಮಾರ್ ಅವರೇ. ಅಗ್ನಿಶಾಮಕ ಸೇವಾ ದಿನಾಚರಣೆ ಸಪ್ತಾಹದ ಸಂದರ್ಭದಲ್ಲಿ ನಮ್ಮ ಜನರಿಗೆ ಜಾಗೃತಿಯನ್ನು ಮೂಡಿಸುವಂತಹದ್ದು, ಜೊತೆಗೆ ಈ ಜಾಗೃತಿ ಎನ್ನುವಂಥದ್ದು ವರ್ಷ ಪೂರ್ತಿ 165 ದಿವಸವೂ ಕೂಡ ನಮ್ಮ ಜೊತೆಗೆ ಇರಬೇಕು ಎನ್ನುವಂಥ ಒಂದು ಸಂದೇಶದೊಂದಿಗೆ ನಮ್ಮ ಮಾತುಕತೆಯನ್ನು ಮುಗಿಸೋಣ. ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು.